ಅಕ್ಟೋಬರ್ 14 ವಿಶ್ವ ಮೊಟ್ಟೆಯ ದಿನ. ಈ ದಿನದ ಅಂಗವಾಗಿ ಉತ್ತಮ ಜೀವನಕ್ಕೆ ಕೋಳಿಯ ಮೊಟ್ಟೆಗಳು ಈ ವಿಚಾರವಾಗಿ ಮಾತನಾಡ್ತಾ ನಮ್ಮ ಕೇಳುಗರಿಗೆ ಇವತ್ತು ಈ ದಿನವನ್ನೇ ಏತಕ್ಕಾಗಿ ವಿಶ್ವ ಮೊಟ್ಟೆಯ ದಿನವನ್ನಾಗಿ ಆಚರಣೆ ಮಾಡ್ತಾರೆ, ಹಾಗೇನೆ ಈ ಮೊಟ್ಟೆ ದಿನದ ಮಹತ್ವ ಏನು ಅನ್ನೋ ಕುರಿತಂತೆ ವಿಚಾರಗಳನ್ನು ತಿಳಿಸ್ಕೊಡಿ. ಖಂಡಿತವಾಗ್ಲೂ. ಪ್ರತಿ ಅಕ್ಟೋಬರ್ ತಿಂಗಳು ಎರಡನೇ ಶುಕ್ರವಾರನ ಅಂದ್ರೆ ಇವತ್ತಿನ ದಿನ ವಿಶ್ವ ಮೊಟ್ಟೆ ದಿನ ಅಂತ ಆಚರಣೆ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಈ ವರ್ಷ ಇವತ್ತು 14ನೇ ಅಕ್ಟೋಬರ್ ಶುಕ್ರವಾರ ಬಿದ್ದಿದೆ. ನಮ್ಮೆಲ್ರಿಗೂ ಗೊತ್ತಿದೆ ಮೊಟ್ಟೆ ಒಂದು ಪೋಷಕಾಂಶದ ಆಹಾರ, ಕಡಿಮೆ ಬೆಲೆಯಲ್ಲಿ ರುಚಿಭರಿತ ಅನೇಕ ಉಪಯೋಗಗಳಿರುವಂಥ ಆಹಾರ ಪದಾರ್ಥ ಅಂದರೆ ಮೊಟ್ಟೆ ಮಾತ್ರ. ಮೊಟ್ಟೆ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಅದರ ಮಹತ್ವ ತಿಳಿಸಲು ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದೊಂದಿಗೆ ವಿಶ್ವ ಮೊಟ್ಟೆ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಸಹಜವಾಗಿ ಯಾವುದೇ ಒಂದು ವಿಶೇಷವಾದ ದಿನಗಳನ್ನ ಮಾಡ್ತಾರೆ ಅಂತ ಹೇಳಿ ನೋಡಿದಾಗ ಅದಕ್ಕೆ ಅದರದೇ ಆದಂತಹ ಒಂದು ಘೋಷವಾಕ್ಯ ಇರುತ್ತೆ. ಹಾಗೇನೆ ಈ ವರ್ಷದ ಮೊಟ್ಟೆ ದಿನದ ಘೋಷವಾಕ್ಯ ಏನು ಸರ್? ಹೌದು, ಅದೇ ರೀತಿ ಇದಕ್ಕೂ ಒಂದು ಘೋಷವಾಕ್ಯ ಇದೆ ಈ ವರ್ಷನೂ ಕೂಡ. ಉತ್ತಮ ಜೀವನಕ್ಕೆ ಕೋಳಿ ಮೊಟ್ಟೆಗಳು, ಎಗ್ಸ್ ಫಾರ್ ಬೆಟರ್ ಲೈಫ್ ಅಂತ. ಬಹಳ ಒಂದು ಉತ್ತಮವಾದಂತಹ ಒಂದು ಘೋಷವಾಕ್ಯನೇ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಹೌದು ಸರ್, ಇದು ಯಾವಾಗ್ಲಿಂದ ಪ್ರಾರಂಭ ಆಯ್ತು ಮತ್ತೆ ಯಾಕೆ ಅಂತ ಹೇಳಿ ತಿಳಿಸ್ಕೊಡ್ತೀರಾ? ಇದು 1996 ಪ್ರಾರಂಭ ಆಯ್ತು. ಇದು ಪ್ರಾರಂಭ ಆಗಿ 27 ಆಗಿದೆ. ಇಂಟರ್ನ್ಯಾಷನಲ್ ಎಗ್ ಕಮಿಷನ್, ಅಂತಾರಾಷ್ಟ್ರೀಯ ಎಗ್ ಕಮಿಷನ್ ಅವರಿಂದ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಮನುಷ್ಯನ ಉತ್ತಮ ಆರೋಗ್ಯಕ್ಕಾಗಿ ನಿತ್ಯದ ಆಹಾರ ಪದ್ಧತಿಯಲ್ಲಿ ಮೊಟ್ಟೆಯ ಬಳಕೆಯ ಬಗ್ಗೆ, ಮಾನವನ ಜೀವನೋಪಾಯದಲ್ಲಿ ಮೊಟ್ಟೆಯ ಮಹತ್ವ, ಇದರ ಅರಿವು ಮೂಡಿಸಲು ಈ ದಿನವನ್ನ ಅವರು ಆಚರಣೆ ಮಾಡ್ತಾ ಇದ್ದಾರೆ. ಸಹಜವಾಗಿ ಯಾವುದೇ ಒಂದು ಉತ್ಪನ್ನ ಅಥವಾ ಯಾವುದೇ ಒಂದು ಬೆಳೆ ಅಥವಾ ಯಾವುದೇ ಒಂದು ಪದಾರ್ಥವನ್ನು ನಾವು ತೆಗೆದುಕೊಂಡಾಗ ಅಲ್ಲಿ ಎಲ್ಲರೂ ಕೂಡ ನೋಡೋದು ಕೇಳಬಯಸೋದು ಪೋಷಕಾಂಶ ಇದೆಯಾ, ಏನ್ ಪೋಷಕಾಂಶ ಇದೆ, ಯಾತಕ್ಕೋಸ್ಕರ ನಾವು ಅದನ್ನೇ ಬಳಸಬೇಕು ಅಂತ ಹೇಳಿ ಕೇಳ್ತಾರೆ. ಹಾಗೆ ಈ ಇವತ್ತು ನಾವು ಆಚರಣೆ ಮಾಡ್ತಿರ್ತಕ್ಕಂಥದ್ದು ವಿಶ್ವ ಮೊಟ್ಟೆ ದಿನ, ಹಾಗಿದ್ಮೇಲೆ ಈ ಮೊಟ್ಟೆನಲ್ಲಿ ಏನೆಲ್ಲ ಪೋಷಕಾಂಶಗಳಿದೆ ಅಂತ ತಿಳಿಸ್ಕೊಡಿ ಸರ್. ಆಗ್ಲೇ ಹೇಳಿದೆ ನಾನು, ಮೊಟ್ಟೆ ಒಂದು ಪೋಷಕಾಂಶದ ಆಗಾರ ಅಂತ. ಒಂದು ಮೊಟ್ಟೆಯಲ್ಲಿ ಎಲ್ಲಾ ಪೋಷಕಾಂಶಗಳನ್ನು ನೀಡುತ್ತೆ. ಅತಿ ಹೆಚ್ಚು ಜೈವಿಕ ಮೌಲ್ಯ, ಬಯಲಾಜಿಕಲ್ ವ್ಯಾಲ್ಯೂ ಇರುವಂತಹ ಆಹಾರ ಹಾಲು ಮತ್ತು ಮೊಟ್ಟೆಗೆಲ್ಲೇ ಅತಿ ಹೆಚ್ಚು ಇರುತ್ತೆ. ಅಲ್ಲದೆ ಇದು ಕಲಬೆರಕೆ ಮಾಡಿದಂತ ಆಹಾರ. ನಾನು ಆಗ್ಲೇ ಹೇಳಿದೆ ಜೈವಿಕ ಮೌಲ್ಯ ಅಂದ್ರೆ ಆಹಾರದಲ್ಲಿರುವ ಸಸಾರಜನಕವನ್ನು, ಪ್ರೋಟೀನ್ ಅಂಶವನ್ನು, ಅದರಲ್ಲೂ ಎಸೆನ್ಶಿಯಲ್ ಅಮೈನೋ ಆಸಿಡ್ಸ್, ಅಮೈನೋ ಆಮ್ಲಗಳನ್ನು ದೇಹದಲ್ಲಿ ಹೀರಿಕೊಳ್ಳುವುದು, ಅದನ್ನ ದೇಹದಲ್ಲಿ ಬಳಸಿಕೊಳ್ಳುವಂತಹ ಪದಾರ್ಥಗಳು ಹೆಚ್ಚು ಜೈವಿಕ ಮೌಲ್ಯದಿಂದ ಕೂಡಿರುತ್ತದೆ. ಅದಲ್ಲದೇನೆ ಒಂದು ಉತ್ತಮವಾದಂಥ ಪ್ರೋಟೀನ್ ಅಂಶ, ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ನಾನು ಆಗಲೇ ಹೇಳಿದೆ, ಅದರ ಜೊತೆಗೆ ಕೋಲೀನು, ಬಯೋಟೀನು, ಫೋಲಿಕ್ ಆಸಿಡ್ಡು, ಸಯನೋಕೊಬಾಲಮಿನ್ನು, ರೈಬೋಫ್ಲೇವಿನ್, ಹೀಗೆ ಎಲ್ಲ ಪೋಷಕಾಂಶಗಳು ಕೂಡ ಈ ಒಂದು ಮೊಟ್ಟೆನಲ್ಲಿ ಇರುತ್ತೆ. ಪ್ರಮುಖ ಅಂಶಗಳು ಏನೇನಿದೆ ಅಂತ ತಿಳಿಸಿದ್ರಿ, ಇದ್ರ ಜೊತೆಗೆ ಇನ್ನೂ ಏನೆಲ್ಲ ಇತರೆ ಪೋಷಕಾಂಶಗಳು ಇರಬಹುದು ಸರ್? ಇದರಲ್ಲದೇನೆ ಸತ್ತು ಇರುತ್ತೆ, ಜಿಂಕು, ಅಯೋಡಿನ್ ಇರುತ್ತೆ, ಜೀವಸತ್ವಗಳಾದ ಅನ್ನಾಂಗ ಎ ಇರುತ್ತೆ, ಡಿ ಇರುತ್ತೆ, ಇ ಇರುತ್ತೆ, ಪ್ಯಾಂಟಥೆನಿಕ್ ಆಸಿಡ್ ಇರುತ್ತೆ, ಮತ್ತೆ ಲೂಟೀನ್, ಜಿಯೋಸ್ಯಾಂಥಿನ್ ಅಂತ ಇರುತ್ತೆ. ಅದು ಅಲ್ಲದೇ ಮೊಟ್ಟೆನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೆಚ್ಚಾಗಿರುತ್ತೆ. ಇದರಿಂದ ದೇಹದ ಕೆಟ್ಟ LDL ಅಂತೀವಿ, ಲೋ ಡೆನ್ಸಿಟಿ ಲೈಪೋಟ್ರೋಫಿಕ್ ಕೊಲೆಸ್ಟ್ರಾಲ್ ಅಂತೀವಿ, ಇದನ್ನ ಕಡಿಮೆ ಮಾಡುತ್ತೆ. ಸೊ ಆಹಾರದಲ್ಲಿ ಈ ಒಂದು HDL ಬಹಳ ಬೇಕಾಗುತ್ತೆ. ಸೊ ಇದು ಹೃದಯದ ಮೇಲೆ ಸಾಕಷ್ಟು ಪರಿಣಾಮ, ಹೃದಯನ ಆರೋಗ್ಯವಾಗಿಡೋದಕ್ಕೆ ಪ್ರಯೋಜನಕಾರಿಯಾಗಿರುತ್ತೆ. ಅದಲ್ಲದೇ ಮೊಟ್ಟೆಯಲ್ಲಿ ಇರುವುದು ಉತ್ತಮ ಎಣ್ಣೆಯ ರೀತಿ ಕೊಬ್ಬಿನಾಂಶ, ಇದರಿಂದ ಒಳ್ಳೆಯ HDL ಕೊಲೆಸ್ಟ್ರಾಲ್ ಅಲ್ಲಿ ದೇಹದಲ್ಲಿ ಹೆಚ್ಚಿಗೆ ಮಾಡುತ್ತೆ. ಸರ್, ಈಗ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ, ಮತ್ತೆ ನಾವೀಗ ಯಾವುದೇ ಒಂದು ಪದಾರ್ಥವನ್ನ ಬಳಸ್ತೇವೆ ಅಂತಂದಾಗ ಅದನ್ನ ಉಪಯೋಗ ಮಾಡೋದು ಹೇಗೆ ಅನ್ನೋದು ನಮ್ಮನ್ನ ಕಾಡ್ತಕ್ಕಂತಹ ಪ್ರಶ್ನೆ. ಹಾಗೇನೆ ನಾವು ಮೊಟ್ಟೆಯನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ತಿಳಿಸ್ಕೊಡಿ ಸರ್. ಮೊಟ್ಟೆ ಒಂದು ಬಹು ಉಪಯೋಗಿ, ನಾನಾಗ್ಲೇ ಹೇಳಿದೆ, ದೇಹದ ಬೆಳವಣಿಗೆಯನ್ನು ವೃದ್ಧಿ ಮಾಡುತ್ತೆ, ಸ್ನಾಯುಗಳ ಬೆಳವಣಿಗೆಗೆ ಹಾಗೂ ಶಕ್ತಿ ನೀಡುತ್ತೆ, ಕಣ್ಣುಗಳ ದೃಷ್ಟಿಗೆ, ಕಣ್ಣುಗಳ ಪೊರೆ ಬರದಂತೆ, ಆಮೇಲೆ ಉತ್ತಮ HDL ಕೊಲೆಸ್ಟ್ರಾಲ್ ಹೆಚ್ಚು ಮಾಡೋದ್ರಿಂದ ಹೃದಯಕ್ಕೆ ಬಹಳ ಉಪಕಾರಿ, ಇದು ಕಾರ್ಡಿಯೋ ಪ್ರೊಟೆಕ್ಟೆಂಟ್ಸ್ ಅಂತೀವಿ, ಮಿದುಳಿನ ಬೆಳವಣಿಗೆ ಹಾಗೂ ನೆನಪಿನ ಶಕ್ತಿ ಬಲಪಡಿಸುತ್ತದೆ, ದೃಢಕಾಯದವರು ದೇಹ ತೂಕವನ್ನು ಕಡಿಮೆ ಮಾಡಿಕೊಳ್ಬಹುದು, ಗರ್ಭವತಿಯರು ಸೇವಿಸಿದರೆ ಮಗುವಿನ ಬೆಳವಣಿಗೆ, ಭ್ರೂಣದ ನ್ಯೂನತೆ, ಸ್ತನ ಕ್ಯಾನ್ಸರ್ನ ತಡಿಬಹುದು. ಅದು ಅಲ್ಲದೇ ಇದು 0 ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್, ಇದರಲ್ಲಿ ಕಡಿಮೆ ಇರುತ್ತೆ. ಅಂದ್ರೆ ಕೊಬ್ಬಿನ ಅಂಶ ಕಡಿಮೆ ಇರುತ್ತೆ. ಹೌದು, ಅದರಲ್ಲೂ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಕಡಿಮೆ ಇರುತ್ತೆ. ಅಂದ್ರೆ ಈ ಮೊಟ್ಟೆಯನ್ನ ನಾವು ಇಷ್ಟೆಲ್ಲ ಉಪಯೋಗಗಳಿರೋ ಕಾರಣದಿಂದ ಬಳಸಲೇಬೇಕು, ಬಳಸಬಹುದು, ಬಳಸಿರ ಒಳ್ಳೇದು ಅನ್ನೋ ವಿಚಾರಗಳನ್ನ ಹೇಳಿದ್ರಿ. ಇನ್ನು ಸಹಜವಾಗಿ ನಮ್ಮ ಒಂದು ದೇಶದಲ್ಲಿ ಮತ್ತೆ ಜಾಗತಿಕ ಮಟ್ಟದಲ್ಲಿ ಗಮನಿಸಿದಾಗ ನಾವು ಯಾವುದೇ ಒಂದು ಉತ್ಪನ್ನವನ್ನ ತೆಗೆದುಕೊಂಡಾಗ ಎಷ್ಟು ಉತ್ಪಾದನೆ ಆಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಹಾಗೆ ಈ ಕೋಳಿ ಮೊಟ್ಟೆ ನಮ್ಮ ದೇಶದಲ್ಲಿ ಜಾಗತಿಕ ಮಟ್ಟದಲ್ಲಿ ಎಷ್ಟು ಉತ್ಪಾದನೆ ಆಗ್ತಿದೆ ಅಂತ ಹೇಳ್ತೀರಿ? ಈಗ ನಮ್ಮ ದೇಶದಲ್ಲಿ ಮೊಟ್ಟೆ ಉತ್ಪಾದನೆಯಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೀವಿ. ಸುಮಾರು 95 ಶತಕೋಟಿಯಷ್ಟು ಬಿಲಿಯನ್ನಷ್ಟು ಮೊಟ್ಟೆ ಉತ್ಪಾದನೆ ಆಗ್ತಿದೆ. ಒಂದು ಅಂದಾಜು ಪ್ರಕಾರ 122 ತನಕ ಹೋಗಿದೀವಿ ಅಂತ ಒಂದು ವರದಿ ಇದೆ. ಪ್ರತಿದಿನ 26 ಕೋಟಿಗೂ ಹೆಚ್ಚು ಮೊಟ್ಟೆ ಉತ್ಪಾದನೆ ಆಗ್ತಿದೆ. ನಮ್ಮ ದೇಶದಲ್ಲಿ 20ನೇ ಜಾನುವಾರು ಗಣತಿಯ ಪ್ರಕಾರ ಇನ್ನೂ 851.81 ದಶಲಕ್ಷ ಕೋಳಿಗಳಿದ್ದಾವೆ. ಅದರಲ್ಲಿ ವಾಣಿಜ್ಯವಾಗಿ ಸಾಕುವಂತ ಕೋಳಿಗಳು 534ರಿಂದ 535 ಇದೆ. ಮತ್ತೆ 317ಷ್ಟು ಹಿತ್ತಲು ಕೋಳಿಗಳಿದ್ದಾವೆ. ಈಗ ನಾವು ಯಾವುದೇ ಒಂದು ಪದಾರ್ಥವನ್ನ ಸೇವನೆ ಮಾಡಬೇಕು ಅಂತಂದಾಗ ಅದಕ್ಕೆ ಇಂತಿಷ್ಟು ಪ್ರಮಾಣ ಅಂತ ಹೇಳಿ ಹೇಳ್ತಾರೆ. ಯಾಕೆಂತಂದ್ರೆ ಈಗ ನಾವು ಯಾವುದೇ ಒಂದು ದ್ವಿದಳ ಧಾನ್ಯಗಳಾಗಿರ್ಬೋದು ಅಥವಾ ಎಣ್ಣೆ ಪದಾರ್ಥಗಳಾಗಿರ್ಬೋದು ಅಥವಾ ಈ ಆಹಾರ ಪದಾರ್ಥಗಳಾಗಿರ್ಬೋದು, ಇಷ್ಟು ಗ್ರಾಮ್ ಈಗ ಬೇಳೆಕಾಳುಗಳು ಅಂತ ಹೇಳಿ ಹೊರಟಾಗ ಇಷ್ಟು ಗ್ರಾಮ್ ಬೇಕೇ ಬೇಕು ಒಬ್ಬ ಮಾನವ ತಿನ್ನಲಿಕ್ಕೆ ಅಥವಾ ಅವನು ಆರೋಗ್ಯವಂತನಾಗಿರ್ಲಿಕ್ಕೆ ಅಥವಾ ಸದೃಢನಾಗಿರ್ಲಿಕ್ಕೆ ಅಂತ ಹೇಳಿ ಇದು ವೈಜ್ಞಾನಿಕವಾಗಿ ಮತ್ತೆ ನಮ್ಮ ವಿಜ್ಞಾನಿಗಳು ಅವರೆಲ್ಲ ಸಂಶೋಧನೆ ಮಾಡಿರ್ತಕ್ಕಂಥವ್ರು ತಿಳಿಸ್ತಾರೆ. ಹಾಗೇನೆ ಈ ಕೋಳಿ ಮೊಟ್ಟೆ ಏನಿದೆ, ಈ ಕೋಳಿ ಮೊಟ್ಟೆಯನ್ನ ಇಷ್ಟೇ ತಿನ್ಬೇಕು ಅಂತ ಏನಾದ್ರು ಮಾನದಂಡ ಇದೆ ಅಥವಾ ಹೆಚ್ಚಿಗೆ ತಿಂದ್ರೆ ಏನಾದ್ರು ಆರೋಗ್ಯದ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ ಅಂತ? ಹೆಚ್ಚಿಗೆ ತಿಂದ್ರೆ ಏನು ಆಗೋದಿಲ್ಲ. ಭಾರತೀಯ ವೈದ್ಯಕೀಯ ಅನುಸಂಧಾನ ಪ್ರಕಾರ ಪ್ರತಿ ಮನುಷ್ಯನಿಗೆ ಕನಿಷ್ಠ ಪ್ರತಿದಿನ 1/2 ಮೊಟ್ಟೆ ಅಂದ್ರೆ ವರ್ಷಕ್ಕೆ 180 ಮೊಟ್ಟೆ ಸೇವನೆ ಮಾಡಬೇಕು. ಆದ್ರೆ ನಮ್ಮ ದೇಶದಲ್ಲಿ ಲಭ್ಯತೆ ಬಹಳ ಕಡಿಮೆ ಇದೆ. 85ರಿಂದ 90 ಮೊಟ್ಟೆ ಅಷ್ಟೇ ಇರಬಹುದು ಅಷ್ಟೇ. ಇದನ್ನ ನೋಡಿದ್ರೆ ನಾವುಗಳು ಇನ್ನೂ ಹೆಚ್ಚಿನ ಮೊಟ್ಟೆ ಸೇವನೆ ಮಾಡಬಹುದು. ಮೊಟ್ಟೆ ಕೋಳಿ ಸಾಕಾಣಿಕೆನೂ ಕೂಡ ಹೆಚ್ಚಿಗೆ ಮಾಡಬಹುದು ಅನ್ನಿಸುತ್ತೆ. ಮೊಟ್ಟೆ ಎಲ್ಲರೂ ಇಷ್ಟಪಡುವಂತ ಆಹಾರ, ಎಲ್ಲ ವಯಸ್ಸಿನ, ಎಲ್ಲ ವರ್ಗದ, ಎಲ್ಲ ಧರ್ಮದ, ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ವಯೋವೃದ್ಧರು, ಅನಾರೋಗ್ಯದಿಂದ ಬಳಲುತ್ತಿರೋರು, ಕ್ರೀಡಾಪಟುಗಳು, ಪೈಲ್ವಾನರು ಎಲ್ಲರೂ ಕೂಡ ಮೊಟ್ಟೆನ ಸೇವನೆ ಮಾಡಬಹುದು. 180 ಅಂತ ICMR ತಿಳಿಸಿದ್ರು ಕೂಡ ಅದಕ್ಕಿಂತ ಹೆಚ್ಚು ಕೂಡ ಸೇವನೆ ಮಾಡಬಹುದು. ಅವ್ರು ಹೇಳಿರೋದು ಕನಿಷ್ಠ 180 ಮೊಟ್ಟೆ. ಈಗ ಈ ಒಂದು ಲೆಕ್ಕಾಚಾರವನ್ನ ನಾವು ಗಮನಿಸಿದಾಗ ನಮ್ಮ ದೇಶದಲ್ಲಿ ಕೋಳಿಗಳ ಮೊಟ್ಟೆಯ ಉತ್ಪಾದನೆ ಕಡಿಮೆ ಇದೆ, ಆದ್ರೆ ನಾವು ಎಷ್ಟು ಸರಾಸರಿ ಬಳಸಬೇಕು ಅಷ್ಟು ನಮ್ಮಲ್ಲಿ ಇನ್ನು ಲಭ್ಯತೆ ಇಲ್ಲ. ಇನ್ನು ಹೆಚ್ಚಿಗೆ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಇದರಲ್ಲಿ ನಮ್ಮ ಯುವಕರಾಗಿರ್ಬೋದು, ಇನ್ನು ಇದ್ರಲ್ಲಿ ತೊಡಗಿಸ್ಕೊಳ್ಳಕ್ಕೆ ಆಸಕ್ತಿ ಇರೋರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಒಳಗಡೆ ತೊಡಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಆದಾಯವನ್ನು ಗಳಿಸಬಹುದು ಅಂತ ಹೇಳ್ತಾ ಇದ್ದೀರಿ. ಸರ್, ಈಗ ನಾವು ಯಾವುದೇ ಒಂದು ಪದಾರ್ಥವನ್ನ ಸೇವನೆ ಮಾಡಬೇಕು ಅಂತಂದಾಗ ಅದಕ್ಕೆ ಕೆಲವೊಂದು ರೀತಿನೀತಿ ಇರುತ್ತೆ. ಈಗ ತರಕಾರಿಗಳನ್ನ ಕೆಲವೊಂದು ಬಾರಿ ಹಸಿದನ್ನೇ ತಿನ್ನಿ ಅಂತ ಹೇಳ್ತಾರೆ, ಅರ್ಧಂಬರ್ಧ ಬೇಯಿಸ್ಕೊಂಡು ತಿನ್ನಿ ಅಂತ ಹೇಳ್ತಾರೆ, ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಬೇಯಿಸಿ ಅಂತ ಹೇಳ್ತಾರೆ. ಇನ್ನು ನಾವು ಮಾಂಸಾಹಾರಕ್ಕೆ ಬಂದಾಗ ಮಾಂಸವನ್ನ ಬೇಯಿಸಿಯೇ ತಿನ್ಬೇಕು ಅಂತ ಹೇಳ್ತಾರೆ. ಇನ್ನು ಹಸುವಿನಿಂದ ಬರ್ತಕ್ಕಂಥ ಕೆಲವೊಂದು ಉತ್ಪನ್ನಗಳನ್ನ, ಈಗ ಬೆಣ್ಣೆ ಎಲ್ಲ ಆದ್ರೆ ಬೆಣ್ಣೆಯನ್ನು ತಿನ್ಬಹುದು, ಕಾಯಿಸಿ ತುಪ್ಪವನ್ನ ತಿನ್ಬಹುದು, ಇನ್ನು ಮಜ್ಜಿಗೆ ಮೊಸರು, ಹೀಗೆ ಸಾಕಷ್ಟು ವಿಧದಲ್ಲಿ ಅದಕ್ಕೆ ಅದರದೇ ಆದಂತಹ ವಿಧಿ ವಿಧಾನಗಳನ್ನ ಮಾಡಿದ್ದಾರೆ ಹೀಗೇ ತಿನ್ಬೇಕು ಅಂತ ಹೇಳಿ. ಹಾಗೆ ಈಗ ನಾವು ಮೊಟ್ಟೆನ ಯಾವ ರೀತಿ ತಿನ್ಬೇಕು ಅಂತ ಹೇಳಿ ಸರ್. ಮೊಟ್ಟೆನ ಬೇಯಿಸಿದ ಮೊಟ್ಟೆ ತಿನ್ನೋದು ಒಳ್ಳೇದು. ಆಮ್ಲೆಟ್ ತಿನ್ಬೋದು, ಬುರ್ಜಿ ಮಾಡ್ಕೊಬಹುದು, ಎಗ್ ಮಸಾಲ, ಬುಲ್ ಸೈ, ಆಫ್ ಬಾಯಿಲ್ಡು ಮಾಡಬಹುದು. ಆಮೇಲೆ ಇತ್ತೀಚೆಗೆ ಎಗ್ ಪೌಡರ್ ಕೂಡ ಸಿಗ್ತಾ ಇದೆ. ಈ ಎಗ್ ಪೌಡರ್ ಅಲ್ಲಿ ಬರೀ ಬಿಳಿ ಯಾರು ಇಷ್ಟಪಡ್ತಾರೆ ಬರೀ ಬಿಳಿದನ್ನೇ ಉಪಯೋಗಿಸ್ಬೋದು. ಕೆಲವರು ಹಳದಿ ಇಷ್ಟಪಡ್ತಾರೆ ಹಳದಿನೇ ಉಪಯೋಗಿಸ್ಬೋದು. ಕೆಲವ್ರು ಯಾರು ಹಳದಿ ಇಷ್ಟಪಡಲ್ಲ ಅವ್ರು ಬರೀ ಬಿಳಿ ಉಪಯೋಗಿಸ್ಬೋದು. ಕೆಲವರು ಸಂಪೂರ್ಣ ಬಿಳಿ ಹಳದಿ ಎರಡು ಸೇರಿಸಿ ಕೂಡ ಇದ್ ಮಾಡುವುದು. ಇದು ಮೊಟ್ಟೆಗಳನ್ನ ಒಡೆದು ಪುಡಿ ಮಾಡಿ ಒಣಗಿಸಿ ಡ್ರೈ ಮಾಡಿ ಪೌಡ್ರು ಪ್ಯಾಕೆಟ್ ನಲ್ಲಿ ಸಿಗುತ್ತೆ, ಡಬ್ಬಗಳಲ್ಲಿ ಸಿಗುತ್ತೆ. ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಇದನ್ನ ಸಿಗ್ತವೆ. ಯಾಕಂದ್ರೆ ದಿಢೀರನೆ ಏನಾದ್ರು ಬೇಕು ಮೊಟ್ಟೆದು ಪದಾರ್ಥ ಅಂದ್ರೆ ಆ ಪುಡಿನ ನೀರಲ್ಲಿ ಬೆರೆಸಿ ಸೊ ನಾವು ಆಮ್ಲೆಟ್ ನ ಯಾವ ರೀತಿ ಬೇಕಾದ್ರೆ ತಯಾರಿ ಮಾಡ್ಕೊಬಹುದು. ಸರ್, ಆಗ್ಲೇ ತಾವು ಈ ಮೊಟ್ಟೆ ವಿಚಾರದಲ್ಲಿ ತಿನ್ನೋ ವಿಷಯ ಬಂದಾಗ ಹೇಳ್ತಾ ಇದ್ರಿ, ಪೈಲ್ವಾನ್ರು ಹಸಿ ಮೊಟ್ಟೆನೆ ತಿಂತಾ ಇದ್ರು ಅಂತ ಹೇಳಿ. ಈಗ ಹಿಂದಿನ ಕಾಲದಲ್ಲಿ ಹಸಿ ಮೊಟ್ಟೆನೆ ಸೇವನೆ ಮಾಡ್ತಾ ಇದ್ರು ಅಂತ ಹೇಳಿದ್ರಲ್ಲ, ಇದೀಗ ಹಸಿ ಮೊಟ್ಟೆನೆ ತಿನ್ಬಹುದಾ ಅಥವಾ ಬೇಯಿಸಿಯೇ ತಿನ್ಬೇಕಾ, ಇದು ಯಾವ್ದು ಸರಿ ಅಂತ ಹೇಳ್ತೀರಿ? ಹಿಂದಿನ ಕಾಲದಲ್ಲಿ ಮೊಟ್ಟೆನೆಲ್ಲ ಪೈಲ್ವಾನ್ರೆಲ್ಲ ಆಗ್ಲೇ ಕುಡಿತಾ ಇದ್ರು, ಹಸಿ ಮೊಟ್ಟೆ ಹೊಡೆದ ಹಾಗೆ ಕುಡಿದು ಬಿಡ್ತಾ ಇದ್ರು. ಈಗ ಹಸಿ ಮೊಟ್ಟೆ ತಿನ್ನೋದು ಸರಿಯಲ್ಲ, ಮೊದಲು ಸರಿಯಲ್ಲ, ಈಗ್ಲೂ ಸರಿಯಲ್ಲ. ಏಕೆಂದ್ರೆ ಬೇಯಿಸಿದಾಗ ಕೆಲವು ಪೋಷಕಾಂಶಗಳು ಸುಲಭವಾಗಿ ನಮ್ಮ ಹೊಟ್ಟೆಯಲ್ಲಿ ಜೀರ್ಣವಾಗುತ್ತೆ, ಸುಲಭವಾಗಿ ಹೀರ್ಕೊಳ್ಳುತ್ತೆ. ಅದು ಅಲ್ಲದೆ ಕೆಲವು ರೋಗಾಣುಗಳು, ಉದಾಹರಣೆಗೆ ಸಾಲ್ಮೊನೆಲ್ಲ ಇಂಥವೆಲ್ಲ ಇರ್ತವೆ, ಅವು ಹಸಿ ಮೊಟ್ಟೆ ಮುಖಾಂತರ ದೇಹಕ್ಕೆ ಸೇರಿ ತೊಂದರೆ ಕೊಡಬಹುದು ಅನ್ನೋ ದೃಷ್ಟಿಯಿಂದ ಹಸಿ ಮೊಟ್ಟೆ ಸೇವನೆ ಒಳ್ಳೇದಲ್ಲ. ಅಂದ್ರೆ ಬೇಯಿಸಿಯೇ ತಿನ್ನೋದು ಒಳ್ಳೇದು, ವೈಜ್ಞಾನಿಕವಾಗಿ ಒಳ್ಳೇದು. ಈಗ ಮಾರುಕಟ್ಟೆಯಲ್ಲಿ ಯಾವೆಲ್ಲ ರೀತಿಯ ಮೊಟ್ಟೆಗಳು ಸಿಗ್ತಾ ಇದೆ ಅಂತ ತಿಳಿಸ್ಕೊಡ್ತೀರಾ? ಮೊಟ್ಟೆಗಳನ್ನ ನಾವು ಅದ್ರ ಹೊರಪದರದ ನೋಡ್ಕೊಂಡು ಎರಡ್ ಭಾಗ ಮಾಡ್ತೀವಿ, ಒಂದು ಬಿಳಿ ಮೊಟ್ಟೆ, ಇನ್ನೊಂದು ಕಂದು ಬಣ್ಣ ಅಂತ. ಹೌದು, ವಾಣಿಜ್ಯವಾಗಿ ಬಿಳಿ ಮೊಟ್ಟೆಗಳನ್ನ ಹೆಚ್ಚು ಈ ವೈಟ್ ಲೆಗ್ ಅಂತ ತಳಿ ಅಂತ ಬರುತ್ತೆ, ಆ ಹಿಂದೆ ಎಲ್ಲ ಕಡೆ ಸಿಗದ ಅದೇ ಹೆಚ್ಚು. ಅದೇ ರೀತಿಯಾಗಿ BV380 ಅಂತ ಬಂದಿದೆ ಈಗ, ಅದು ಕಂದು ಬಣ್ಣದ ಮೊಟ್ಟೆ, ಅದು ಕೂಡ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದಾವೆ. ಇದು ಆಲ್ಮೋಸ್ಟ್ ನಮ್ಮ ನಾಟಿ ಕೋಳಿ ಇರುತ್ತಲ್ಲ ಅದೇ ರೀತಿಯಾದ ಕಂದು ಹೊರಪದರವನ್ನ ಹೊಂದಿರುತ್ತೆ. ಈಗ ಮಾರುಕಟ್ಟೆಯಲ್ಲಿ ಎರಡ್ ರೀತಿಯ ಮೊಟ್ಟೆ ಸಿಗ್ತಾ ಇದೆ, ಒಂದು ಬಿಳಿ ಬಣ್ಣದ ಮತ್ತೆ ಒಂದು ಕಂದು ಬಣ್ಣದ. ಅದರ ಹೆಚ್ಚಿನ ಪ್ರಮಾಣದಲ್ಲಿ ಬಿಳಿ ಬಣ್ಣದ ಮೊಟ್ಟೆಯನ್ನ ಮಾರಾಟಕ್ಕೆ ಲಭ್ಯ ಇದೆ, ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನ ಸೇವನೆ ಮಾಡಲಿಕ್ಕೆ ನಮ್ಮ ಜನಸಾಮಾನ್ಯರು ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರು. ಈಗ ನಾವು ಕೋಳಿ ವಿಚಾರಕ್ಕೆ ಬಂದಾಗ ನಾವಿಲ್ಲಿ ಸಾಕಷ್ಟು ತಳಿಗಳನ್ನ ಗಮನಿಸ್ತೇವೆ. ಈಗ ನಾಟಿ ಕೋಳಿ ಆಗಿರ್ಬೋದು, ಬ್ರಾಯ್ಲರ್ ಆಗಿರ್ಬೋದು, ಲೇಯರ್ ಆಗಿರ್ಬೋದು, ಇನ್ನು ಇತ್ತೀಚೆಗೆ ಹೊಸ ಹೊಸ ತಳಿಗಳು ಕಡಕ್ನಾಥ್ ಆಗಿರ್ಬೋದು, ಇನ್ನು ಸಾಕಷ್ಟು ತಳಿಗಳು ಬಂದಿದ್ದಾವೆ. ಈ ಎಲ್ಲಾ ತಳಿಗಳನ್ನ ನಾವು ಗಮನಿಸಿದಾಗ ಈ ನಾಟಿ ಕೋಳಿ ಅಂತ ಬಂದಾಗ ನಾಟಿ ಕೋಳಿಯ ಮಾಂಸಕ್ಕೆ ಹೆಚ್ಚಿನ ಬೇಡಿಕೆ. ಕಾರಣ ಏನು ಅಂತಂದ್ರೆ ಒಳ್ಳೆ ರುಚಿಕಟ್ಟಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾಟಿ ಕೋಳಿಗೆ ಹೆಚ್ಚಿನ ಬೇಡಿಕೆ. ಅದೇ ರೀತಿ ಈ ನಾಟಿ ಕೋಳಿಯ ಮೊಟ್ಟೆಗೂ ಕೂಡ ಹೆಚ್ಚಿನ ಬೇಡಿಕೆ ಇದೆಯಾ, ಮತ್ತೆ ಇದರಲ್ಲಿ ರುಚಿಯಾಂಶ ಹೆಚ್ಚಿರುತ್ತೆ ಅಂತ ಹೇಳ್ತೀರಾ? ಖಂಡಿತ, ಆಗ್ಲೇ ನಾನು ಹೇಳಿದೆ ನಾಟಿ ಕೋಳಿ ಕಂದು ಹೊರ ಪದರವನ್ನ ಹೊಂದಿರುತ್ತೆ ಅಂತ. ಮೊಟ್ಟೆ ಬಣ್ಣ ಯಾವ್ದಾದ್ರು ಪರವಾಗಿಲ್ಲ, ಪೋಷಕಾಂಶದಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ, ಪೋಷಕಾಂಶದ ಮೂಲ ಬೇರೆ ಬೇರೆ ಆಗಿರ್ತದೆ ಅಷ್ಟೇ. ನಾಟಿ ಕೋಳಿ ಬಹುಶಃ ಯಾಕೆ ರುಚಿಯಾಗಿರುತ್ತೆ ಅಥವಾ ನಮ್ಮೆಲ್ಲರ ಅನಿಸಿಕೆ ಅಥವಾ ಎಲ್ಲರ ಒಂದು ಭಾವನೆ ಏನಪ್ಪ ಅಂದ್ರೆ, ನಾಟಿ ಕೋಳಿಗಳು ಹೊರಗಡೆ ಹಾಯ್ಕೊಂಡು ಮೇಯ್ತವೆ, ಹೊರಗಡೆ ನಾನಾ ತರದ ಆಹಾರಗಳು ಸಿಗ್ತವೆ, ಹುಳು ಸಿಗ್ತವೆ, ಉಪ್ಪಡಿ ಸಿಗುತ್ತೆ, ಕಾಳು ಕಡಿ, ಆಹಾರ ಉಳಿಕೆಗಳು, ತರಕಾರಿ ಉಳಿಕೆಗಳು, ಹಲವಾರು ಪದಾರ್ಥಗಳು ತಿನ್ನೋದ್ರಿಂದ ರುಚಿ ಸ್ವಲ್ಪ ಬೇರೆ ತರ ಇರ್ತದೆ. ಪೋಷಕಾಂಶದಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಮತ್ತೆ ನಾಟಿ ಕೋಳಿ ಸಣ್ಣದಾಗಿರುತ್ತೆ, ನಮ್ಗೆಲ್ಲ ಗೊತ್ತಿರಬೇಕು 35-45 ಗ್ರಾಂ ಇರುತ್ತೆ ಅಷ್ಟೇ. ಅಂದ್ರೆ ಇಲ್ಲಿ ಈ ಒಂದು ರುಚಿನಲ್ಲಾಗ್ಲಿ ಅಥವಾ ಪೋಷಕಾಂಶಗಳ ವಿಚಾರದಲ್ಲಿ ಮೊಟ್ಟೆನಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ, ಎರಡು ಒಂದೇ ಇರುತ್ತೆ. ಅಂದ್ರೆ ನಮ್ಮ ಸಾಮಾನ್ಯ ಜನರಲ್ಲಿ ಏನು ಅಂತಂದ್ರೆ, ಈಗ ನಾಟಿಕೋಳಿಗಳು ಎಲ್ಲ ಹೊರಗಡೆ ಹೆಚ್ಚಿಗೆ ಅವು ಕಾಲ್ ಬಿಟ್ಟಿರೋದ್ರಿಂದ ಹೊರಗಡೆ ಅಡ್ಡಾಡ್ಕೊಂಡು ಮೇಯ್ಕೊಂಡು ಏನೆಲ್ಲ ಪದಾರ್ಥಗಳು ಸಿಗುತ್ತೆ ತಿಂತವೆ, ಹಾಗಾಗಿ ರುಚಿ ಇರುತ್ತೆ, ವ್ಯತ್ಯಾಸ ಆಗ್ಬೋದು ಅಷ್ಟೇ ಹೊರತು ಹೆಚ್ಚಿಗೆ ಅಂತೂ ವ್ಯತ್ಯಾಸ ಆಗಲ್ಲ. ಹೌದು. ಈಗ ಹಿಂದಿನಿಂದ ನಮ್ಮ ಕೆಲವರು ಹಿರುಕರಾಗಿರ್ಬೋದು ಅಥವಾ ತಿಳಿದವರಾಗಿರ್ಬೋದು, ಕೆಲವೊಂದು ಪದಾರ್ಥಗಳನ್ನ ತಿಂದಾಗ ಇದು ಉಷ್ಣ, ಇದು ಶೀತ, ಇದು ತಂಪು, ಇದು ತಿನ್ನಬಾರ್ದು ಹೆಚ್ಚಿಗೆ, ಇದನ್ನ ಹೆಚ್ಚಿಗೆ ಬಳಸಬಾರ್ದು ಅಂತ ಹೇಳಿ ಮಾತು ಮತ್ತೆ ವಾಡಿಕೆ ಇದೆ. ಇನ್ನು ಕೆಲವರು ಹೇಳ್ತಾರೆ ಮೊಟ್ಟೆ ತಿಂದ್ರೆ ಉಷ್ಣ ಆಗತ್ತೆ ಅಂತಾರೆ, ಹಾಗಾಗಿ ಮೊಟ್ಟೆ ತಿಂದ್ರೆ ಉಷ್ಣ ಅಂತ ಹೇಳ್ತೀರಾ? ಇದು ಖಂಡಿತವಾಗ್ಲಿಲ್ಲ, ಮೊಟ್ಟೆ ತಿಂದ್ರೆ ಯಾವುದೇ ರೀತಿಯಾದಂತಹ ಉಷ್ಣ ಆಗೋದಿಲ್ಲ. ಯಾಕೆಂದ್ರೆ ಇದರಲ್ಲಿ ಶರ್ಕರ ಪಿಷ್ಟ ಇರೋದೇ ಕಡಿಮೆ, ಇದರಲ್ಲಿ ಯಾವುದೇ ಉಷ್ಣ ಆಗೋದಿಲ್ಲ. ಈವನ್ ಹೊರಗಿನ ತಾಪಮಾನ ಹೆಚ್ಚಿರುವಂತ ನಗರಗಳಲ್ಲೂ ಕೂಡ ಹೆಚ್ಚು ಮೊಟ್ಟೆನೇನ ಸೇವನೆ ಮಾಡಬಹುದು, ಯಾವುದೇ ಹೀಟ್ ಆಗುತ್ತೆ ಉಷ್ಣ ಆಗುತ್ತೆ ಅಂತೇಳಿ ಇದನ್ನ ಸೇವನೆ ಮಾಡೋದನ್ನ ನಿಲ್ಲಿಸಬಾರ್ದು, ಅದು ನಮ್ಮ ಅನಿಸಿಕೆ ಅಷ್ಟೇ. ಅಂದ್ರೆ ಈಗ ಮೊಟ್ಟೆನ ತಿನ್ನೋದ್ರಿಂದ ಯಾವುದೇ ರೀತಿಯಾದಂತಹ ಪರಿಣಾಮ ಆಗೋದಿಲ್ಲ, ತೊಂದರೆನೂ ಆಗೋದಿಲ್ಲ. ಇಲ್ಲ ಇಲ್ಲ ಇಲ್ಲ. ಈಗ ನಾವು ಎಲ್ಲಾ ಪದಾರ್ಥಗಳನ್ನ ಸೇವನೆ ಮಾಡೋ ದೃಷ್ಟಿಯಿಂದಲೇ ಗಮನಿಸಿದಾಗ ಸರ್, ಈಗ ಇಂತಿಂತ ವಯೋಮಾನದವರು ಇಂತಿಂತ ಪದಾರ್ಥಗಳನ್ನ ತಿನ್ಬೇಕು, ಇಂತಿಷ್ಟೇ ತಿನ್ಬೇಕು ಅಂತೇಳಿ ಇರುತ್ತೆ. ಈಗ ನಾವು ಮಕ್ಕಳಿಗೆಲ್ಲ ಆದ್ರೆ ಇಷ್ಟೇ ಪದಾರ್ಥನ ಕೊಡಬೇಕು ಅಂತ ಹೇಳ್ತಾರೆ, ವಯಸ್ಸಾದವ್ರಿಗೆ ಇಷ್ಟು ಕೊಡಬಹುದು ಅಂತ ಹೇಳ್ತಾರೆ, ಇನ್ನ ವಯೋವೃದ್ಧರಿಗೆ ಇಷ್ಟೇ ಲಿಮಿಟ್ ಅಂತ ಇರುತ್ತೆ. ಹಾಗೆ ಈ ನಮ್ಮ ಕೋಳಿ ಮೊಟ್ಟೆ ಇದೆ, ಈ ಕೋಳಿ ಮೊಟ್ಟೆನ ಎಲ್ಲಾ ವಯೋಮಾನದವರು ತಿನ್ಬಹುದಾ, ಮತ್ತೆ ಎಷ್ಟು ತಿನ್ಬಹುದು ಅಂತ ಹೇಳ್ತೀರಿ? ಇದು ಎಲ್ಲಾರು ತಿನ್ಬಹುದು, ನಾನು ಆಗ್ಲೇ ಹೇಳಿದೆ. ಅದರಲ್ಲೂ ಹೆಚ್ಚುವಾಗಿ ಬೆಳೀತಾ ಇರೋಂತ ಮಕ್ಕಳು ಮತ್ತೆ ಈ ಆಟ ಆಡೋಂತವ್ರು, ಈವನ್ ವಯಸ್ಸಾದವರು ಯಾವ್ದೇ ಒಂದು ರೋಗದಿಂದ ಬಳಲ್ತಾ ಇದ್ರೆ ಅವರನ್ನು ಕೂಡ ಸೇವನೆ ಮಾಡಬಹುದು, ಎಲ್ಲರೂ ಕೂಡ ಸೇವನೆ ಮಾಡಬಹುದು. ಮತ್ತೆ ಬಾಣಂತಿಯರು, ತಾಯಂದಿರು ಎಲ್ಲರೂ ಕೂಡ ಸೇವನೆ ಮಾಡಬಹುದು. ಮೊಟ್ಟೆ ಒಂದ್ ರೀತಿ ಎಲ್ಲರು ತಿನ್ಬಹುದು, ಏಕೆಂದ್ರೆ ವಾಣಿಜ್ಯವಾಗಿ ದೊರೆಯುವಂತ ಮೊಟ್ಟೆಗಳಲ್ಲಿ ಜೀವಗಳಿರೋದಿಲ್ಲ. ಮೊಟ್ಟೆನ ನಾವು ಎರಡ್ ಭಾಗ ಮಾಡ್ತೀವಿ, ಅದು ಉತ್ಪಾದನೆ ನೋಡ್ಕೊಂಡು. ಒಂದು ಫಲಿತ ಮೊಟ್ಟೆ ಅಂತೀವಿ, ಒಂದು ಇನ್ನೊಂದು ಅಫಲಿತ ಮೊಟ್ಟೆಗಳು, ಒಂದು ಫರ್ಟೈಲ್ ಎಗ್ ಅಂತೀವಿ ಮತ್ತೆ ಇನ್ನೊಂದು ಇನ್ಫರ್ಟೈಲ್ ಎಗ್ ಅಂತ. ಯಾವುದೇ ಕೋಳಿ ಹುಂಜದ ಸಹಾಯದಿಂದ ಮೊಟ್ಟೆ ಇಟ್ಟರೆ ಅದನ್ನ ನಾವು ಫಲಿತ ಮೊಟ್ಟೆ ಅಥವಾ ಜೀವ ಇರೋಂತ ಮೊಟ್ಟೆ, ಇದನ್ನ ಫರ್ಟೈಲ್ ಎಗ್ ಅಂತೀವಿ. ಇದರಿಂದ ಮುಂದೆ ಜೀವಿಯಾಗಿ ಕೋಳಿ ಮರಿಯಾಗಿ ಬೆಳೆಸಬಹುದು. ಆದ್ರೆ ಯಾವುದೇ ಕೋಳಿ ಉಂಜದ ಸಹಾಯವಿಲ್ಲದೆ ಮೊಟ್ಟೆ ಇಟ್ಟರೆ ಅದು ಅಪಲಿತ ಮೊಟ್ಟೆಗಳು ಅಥವಾ ಜೀವ ಇಲ್ಲದೆ ಇರೋಂಥ ಮೊಟ್ಟೆಗಳು. ಇದರಿಂದ ಕೋಳಿ ಮರಿಗಳು ಬೆಳೆಯೋದಿಲ್ಲ. ನಮ್ಗೇನೀಗ ಮಾರ್ಕೆಟಲ್ಲಿ ಸಿಗುತ್ತೆ, ವಾಣಿಜ್ಯವಾಗಿ ಸಿಗುವಂತ ಎಲ್ಲಾ ಮೊಟ್ಟೆಗಳು ಕೂಡ ಉಂಜದ ಸಹಾಯ ಇಲ್ಲದೇನೆ ಸಿಗುವಂತ ಮೊಟ್ಟೆಗಳು. ಯಾಕಂದ್ರೆ ಉತ್ತಮವಾದಂತ ತಳಿಗಳು, ಉತ್ತಮವಾದಂತ ಪೋಷಕಾಂಶ ಅವು ಕೊಟ್ರೆ ಹೆಚ್ಚಿಗೆಚ್ಚಿಗೆ ವರ್ಷಕ್ಕೆ 320-330 ಮೊಟ್ಟೆನ ಇಡ್ತೇವೆ. ಅವು ಎಲ್ಲ ಅಪಲಿತ ಮೊಟ್ಟೆಗಳು. ಇದನ್ನ ಯಾರು ಬೇಕಾದ್ರೂ ಸೇವನೆನ ಮಾಡಬಹುದು. ಹಿಂದೆ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳೇ ತಿಳಿಸಿದ್ದಾರೆ ಮೊಟ್ಟೆನ ಎಲ್ಲರೂ ಕೂಡ ಸೇವಿಸಬಹುದು ಅಂತ. ಇದು ಒಂದು ಒಳ್ಳೆಯ ವಿಚಾರ ಸರ್. ಯಾಕೆಂದ್ರೆ ಕೆಲವರಲ್ಲಿ ಒಂದು ಏನೋ ಒಂದು ದುಗುಡ ಇರುತ್ತೆ, ಇಂಥವ್ರು ಮಾತ್ರ ತಿನ್ಬೇಕು, ಈ ವಯಸ್ಸಿನವ್ರು ಮಾತ್ರ ತಿನ್ಬೇಕು ಅಂತಕ್ಕಂಥ ಒಂದು ದುಗುಡ ಇರುತ್ತೆ. ಈ ದುಗುಡವನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೋಗ್ಲಾಡಿಸ್ಕೊಳ್ಳಿ ಅಂತಕ್ಕಂಥದ್ದು ನಮ್ದೊಂದು ಸಣ್ಣ ಕರೆ ಸರ್. ಈಗ ಸಹಜವಾಗಿ ಯಾವುದೇ ಒಂದು ನಾವು ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ನೋಡೋ ಹೊರಟಾಗ ಅವುಗಳ ಸಂತಾನೋತ್ಪತ್ತಿಯಲ್ಲಿ ನಾವು ಗಮನಿಸ್ತೇವೆ. ಈಗ ಒಂದು ಆಡಾದ್ರೆ ಒಂದು ಸೂಲ್ನಲ್ಲಿ ಇಷ್ಟು ಮರಿಗಳನ್ನ ಹಾಕುತ್ತೆ, ಇನ್ನು ಹಸು ಮತ್ತು ಎಮ್ಮೆಗಳಾದ್ರೆ ಎಷ್ಟು ಕರು ಹಾಕುತ್ತೆ, ಇನ್ನು ನಾಯಿ ಹಂದಿ ಇವುಗಳ ಲೆಕ್ಕಾಚಾರದಲ್ಲಿ ಬಂದಾಗ ಎಷ್ಟು ಮರಿಗಳನ್ನು ಹಾಕ್ತವೆ ಅಂಥೇಳಿ ನಾವು ಗಮನಿಸ್ತೇವೆ. ಹಾಗೆ ಒಂದು ಕೋಳಿ ಎಷ್ಟು ಮೊಟ್ಟೆಗಳನ್ನು ಇಡಬಹುದು ಸರ್? ಈಗ ಒಂದು ಕೋಳಿ 18ನೇ ವಾರದ ವಯಸ್ಸಿನಲ್ಲೇ ಮೊಟ್ಟೆ ಇಡೋಕೆ ಪ್ರಾರಂಭ ಮಾಡುತ್ತೆ. ಯಾಕೆಂದ್ರೆ ಕೆಲವೆಲ್ಲ ಇನ್ನು ನಿಧಾನವಾಗಿ ಇಡ್ತಾರೆ 22-24 ವಾರದಲ್ಲಿ. ಉತ್ತಮ ತಳಿಗಳು, ಸಾಕಾಣಿಕಾ ಪದ್ಧತಿಗಳು, ನಿರಂತರ ತಳಿ ಅಭಿವೃದ್ಧಿ ಮಾಡಿ 18ನೇ ವಾರದಿಂದನೇ ಪ್ರಾರಂಭ ಮಾಡ್ತೀವಿ. ವರ್ಷಕ್ಕೆ 300-320 ಅದಕ್ಕೂ ಹೆಚ್ಚು ಮೊಟ್ಟೆನ ಇಡ್ತೇವೆ. ಈಗ ನೋಡಿ ನಾಟಿ ಕೋಳಿಗೆ ನಾವು 1 ವರ್ಷಕ್ಕೆ 60-80 ಹೆಚ್ಚು. ಅದೇ ರೀತಿ ಸುಧಾರಿತ ಕೋಳಿ, ಹಿತ್ತಲ ಕೋಳಿಗಳಿದಾವೆ, ಗಿರಿರಾಜ ಇರ್ಬೋದು, ಸ್ವರ್ಣಧಾರ ಇರ್ಬೋದು, ಇವು ನಾಟಿ ಕೋಳಿಗಿಂತ ಸ್ವಲ್ಪ ಹೆಚ್ಚು ಕೊಡ್ತಾವೆ ಅಷ್ಟೇ. ಸೊ 320 ತನಕ ಒಂದು ವರ್ಷದಲ್ಲಿ ನಾವು ಮೊಟ್ಟೆಗಳನ್ನ ನಾವು ಪಡಿಬಹುದು. ಒಂದು ಮೊಟ್ಟೆ ಆಗ್ಲಿಕ್ಕೆ ಅಟ್ಲೀಸ್ಟ್ ಒಂದು 22-24 ಗಂಟೆ ಬೇಕಾಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಇಡ್ತೇವೆ, ಒಂದ್ 2-3 ದಿನ ಗ್ಯಾಪ್ ಬಿಡ್ತೇವೆ, ಮತ್ತೆ ಮೊಟ್ಟೆ ಇಡಕ್ ಪ್ರಾರಂಭ ಮಾಡ್ತೇವೆ. 18ನೇ ವಾರದ ವಯಸ್ಸಿಗೆ ಪ್ರಾರಂಭ ಮಾಡಿದ್ರೆ 52ನೇ ವಾರದ ವಯಸ್ಸಿನ ತನಕ ಅಂದ್ರೆ 1 ವರ್ಷ ಕಂಟಿನ್ಯೂಸ್ ಆಗಿ ಮೊಟ್ಟೆ ಇಡ್ತೇವೆ. 300-320 ತನಕ ಇಡ್ತೇವೆ. ಆಮೇಲಿಂದ ಮೊಟ್ಟೆ ಇಳುವರಿ ಕಡಿಮೆ ಆಗುತ್ತೆ, ಮತ್ತೆ ಇಳುವರಿ ಜಾಸ್ತಿ ಆಗುತ್ತೆ. ಸರ್, ಈ ದಿನ ವಿಶೇಷವಾದ ದಿನ, ಅಕ್ಟೋಬರ್ 14 ವಿಶ್ವ ಮೊಟ್ಟೆಯ ದಿನ. ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಮೊಟ್ಟೆಯ ಕುರಿತಂತೆ ನಿಮ್ಮ ಕಿವಿ ಮಾತು ಏನ್ ಸರ್? ನಮ್ಮ ಕಿವಿ ಮಾತು ಏನಪ್ಪ ಅಂದ್ರೆ, ನಮ್ಮ ದಿನನಿತ್ಯದ ಆಹಾರದಲ್ಲಿ ಮೊಟ್ಟೆ ಇರಬೇಕು. ನಾವು ಒಂದೇ ದಿನ 4 ತಿನ್ಬಿಡೋದು, 5 ತಿನ್ಬಿಡೋದು ಆ ರೀತಿ ಮಾಡಬಾರ್ದು. ದಿನಕ್ಕೊಂದು ಮೊಟ್ಟೆ ಅಥವಾ 1/2 ಮೊಟ್ಟೆ ಆದ್ರೆ ನಾವು ಸೇವನೆ ಇರಬೇಕು. ಅದರಲ್ಲೂ ಮಕ್ಕಳು, ಯುವಕರು, ಯುವತಿಯರು, ವಯಸ್ಸಾದವರು ಎಲ್ಲರೂ ಸೇವನೆ ಮಾಡಬೇಕು. ಶಾಲಾ ಮಕ್ಕಳಿಗೆ ಬಿಸಿಯೂಟದ ಜೊತೆ ಮೊಟ್ಟೆ ಸಿಗ್ತಿರೋದು ಖುಷಿ ಪಡುವಂತ ವಿಷಯ. ಅತಿ ಕಡಿಮೆ ಬೆಲೆಗೆ ಅತಿ ಹೆಚ್ಚು ಪೋಷಕಾಂಶ, ಅದರಲ್ಲೂ ಸಸಾರಜನಕ ಸಿಗುವ ಆಹಾರ ಅಂದ್ರೆ ಅದು ಮೊಟ್ಟೆ ಮಾತ್ರ. ಗ್ರಾಮೀಣ ಭಾಗದಲ್ಲಿ ಆಹಾರ ಭದ್ರತೆನ ಹೆಚ್ಚಿಸ್ತಾ ಇದೆ, ಆರ್ಥಿಕತೆ ಕೂಡ ಹೆಚ್ಚಿಸ್ತಾ ಇದೆ. ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ, ಇದು ಒಂದು ಪೋಷಕಾಂಶದ ಶಕ್ತಿ ಕೇಂದ್ರ. ಮತ್ತೆ ಈ ಕೋಳಿ ಸಾಕಾಣಿಕೆ, ಅದರಲ್ಲೂ ಮೊಟ್ಟೆಗಳ ಕೋಳಿಗಳ ಸಾಕಾಣಿಕೆನ ಹೆಚ್ಚಿನ ಜನರು ಮಾಡಿ ಉತ್ಪಾದನೆ ಮಾಡುವುದು ಬಹಳಷ್ಟು ಬೇಡಿಕೆ ಇದೆ. ಅದನ್ನ ಮಾಡಿ ನಾವು ಈ ಒಂದು ಮೊಟ್ಟೆ ದಿನನ ಈ ಒಂದು ಸೇವನೆ ಮಾಡೋದ್ರ ಮುಖಾಂತರ ನಾವು ಕೂಡ ಸದೃಢರಾಗಬೇಕು ಅನ್ನೋದೊಂದು ನನ್ನ ಒಂದು ಕಿವಿ ಮಾತು. ಒಳ್ಳೇದು ಸರ್. ಈ ದಿನದ ವಿಶೇಷ ವಿಶ್ವ ಮೊಟ್ಟೆ ದಿನ. ಇದರ ಅಂಗವಾಗಿ ಉತ್ತಮ ಜೀವನಕ್ಕೆ ಕೋಳಿಯ ಮೊಟ್ಟೆ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈ ಕುರಿತು ಇನ್ನೂ ಹೆಚ್ಚಿನ ವಿಚಾರಗಳು ನಮ್ಮ ಕೇಳುಗರಿಗೆ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? 9449-30-657. ತಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ತಿಳಿಸ್ಕೊಡಿ ಸರ್. 9449-99-30657. ಒಳ್ಳೇದು ಸರ್. ಇದುವರೆಗೆ ವಿಶ್ವ ಮೊಟ್ಟೆ ದಿನದ ಅಂಗವಾಗಿ ಉತ್ತಮ ಜೀವನಕ್ಕೆ ಕೋಳಿಯ ಮೊಟ್ಟೆಗಳು ಈ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ತಮ್ಮೆಲ್ಲ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ತಮಗೂ ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ.

ಶ್ರೋತೃಗಳೇ, ಇಂದು ರಾತ್ರಿ 9 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ದಿಂಡಗನೂರಿನ ಸಂತೋಷ್ ಮತ್ತು ತಂಡದವರಿಂದ ಜಾನಪದ ವೈವಿಧ್ಯವನ್ನು ಕೇಳಲಿದ್ದೀರಿ. ಪ್ರೀತಿ ಮಾಡೋ ಮನ್ಸು ಕೊಟ್ಟೆ ಸೂಪರ್ ವೆಂಕಟೇಶ, ಹೇಳೋ ಗುಂಡ್ಗೆ ಕಿತ್ಕೊಂಬೊಟ್ಟೆ ಯಾಕೋ ವೆಂಕಟೇಶ. ಬರ್ರಿ ಬರ್ರಿ ಬೇಗ ಬರ್ರಿ, ಕಸ ಹಾಕ್ ಬರ್ರಿ, ಬೇಗ ಬೇಗನೆ ಬರ್ರಿ, ನಾ 2 ನಿಮಿಷ ನಿಲ್ಲೋದಿಲ್ಲ, ಬೇಗನೆ ಬರ್ರಿ, ಕಸ ಹಾಕ್ರಿ, ಬರ್ರಿ ಬರ್ರಿ ಬೇಗ ಬರ್ರಿ. ಓ ವೆಂಕಟೇಶ, ಕೈಗೆ ತುತ್ತು ಕೊಟ್ಟ ಮೇಲೆ ತಿನ್ನ, ಬರ್ರಿ ಬರ್ರಿ ನಗಬಾಡ್ರಿ, ಬರ್ರಿ ಕಸದ ಬುಟ್ಟಿ ಹಿಡ್ಕೊಂಡ್ ಬರ್ರಿ, ಇಲ್ಲೇ ಬೇಗ ನಡೀರಿ, ಬೇಗ ನಡೀರಿ, ತಗೊಂಡ ಬೇಗ. ತಡಿಯಪ್ಪ ಬಂದ್ರೆ ತಗೊಳಪ್ಪ, ಇದು ಒಣ ಕಸದ ಡಬ್ಬಿ, ಇದು ಹಸಿ ಕಸದ್ದು. ಅದೇನು ಕಸದಲ್ಲಿ, ಏ ಈಕೆದೊಂದ್ ಸ್ಪೆಷಲ್ ಅಪ್ಪ, ಒಂದ್ ಆ ಕಸ ಒಂದ್ ಈ ಕಸ, ಎರಡ್ ಕಸನು ಒಂದಲ್ಲೇ ಹಾಕೊಟ್ರ ಆಗೋದಿಲ್ವಾ? ಅದು ಕರೆಕ್ಟ್ ಅಲ್ಲ ಹಾಕಿ ಮಾಡೋದು. ತರಕಾರಿ ಸಿಪ್ಪೆ ಇರುತ್ತೆ, ಆಮೇಲೆ ಹಣ್ಣಿನ ಸಿಪ್ಪೆ ಇರುತ್ತೆ, ಆಮೇಲೆ ಸೊಪ್ಪಿರುತ್ತೆ ಬೇಡದೇ ಇರೋದು, ಅದನ್ನ ಬೇರೆ ಹಾಕಿದ್ರೆ ಅದರಿಂದ ಗೊಬ್ಬರ ಮಾಡಬಹುದು. ಇನ್ನ ಬೇಡದಿರೋ ಒಣ ಕಸ ಇರುತ್ತಲ್ಲ, ಅದನ್ನ ಸುಟ್ಟು ಹಾಕ್ಬೋದು. ಕಸ ವಿಲೇವಾರಿ ಮಾಡೋದು ಬಹಳ ಸುಲಭ ಆಗ್ಬಿಡುತ್ತೆ ಹಿಂಗ್ ಮಾಡಿದ್ರೆ. ಓ ಇದು ವಿಷಯ, ಕೈಗೆ ತುತ್ತು ಕೊಟ್ಟ ಮೇಲೆ ತಿನ್ನಕ್ ಬಿಟ್ಟಿಂಗ, ರೊಟ್ಟಿ ಜಾರಿ ಬಿದ್ದ ಮೇಲೆ ತುಪ್ಪ ಮಿಸ್ಸಿಂಗ, ಗುನ್ನ ಬೇಡ ವೆಂಕಟೇಶ, ಪಾಸು ಮಾಡೋ ವೆಂಕಟೇಶ. ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಕೇಳಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:51 ಪ್ರಾಯೋಜಿತ ಕಾರ್ಯಕ್ರಮ ಮತದಾತ ಜಂಕ್ಷನ್, ಪ್ರಾಯೋಜಕರು ಭಾರತದ ಚುನಾವಣಾ ಆಯೋಗ, 7:06 ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ, ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2462891 2458. ಎಸ್ಟಿಡಿ ಕೋಡ್ 0817. 7:45 ಚಿತ್ರಗೀತೆಗಳನ್ನು ಆಲಿಸಬಹುದು. 9:00 ಯುವವಾಣಿ, ಇದರಲ್ಲಿ ಚನ್ನರಾಯಪಟ್ಟಣ ತಾಲೂಕು ದಿಂಡಗೂರಿನ ಸಂತೋಷ್ ಮತ್ತು ತಂಡದವರಿಂದ ಜಾನಪದ ವೈವಿಧ್ಯ. ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಭೀಮ್